ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 1-04 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲಾರಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲಾರಿ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು LIC. ಇದೀಗ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕರಾದ ಡಿ ರಂಗನಾಥ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳಗರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದ ರೈತರಾದಂತಹ ರಂಗನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಗನಾಥ್ ಅವರೇ. ನಮಸ್ತೆ ಸರ್. ರಂಗನಾಥ್ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ನಾವಲ್ಲೇ ಒಂದು 30-40 ವರ್ಷ ಮಾಡಿದ್ವಿ ಸರ್. ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ಥರ ಮಾಡಲಿಲ್ವಾ? ನಾವು ಮಾಡಿದ್ವಿ ಸರ್. SSLC ಪಾಸ್ ಆಯಿತು. ನಾವು ಮನೆ ಒಬ್ಬರೇ ಇರೋದ್ರಿಂದ ನಾವು ವ್ಯವಸಾಯ ಮಾಡಕ್ಕೆ ಹೊಂದ್ಕೊಂಡಿದ್ವಿ ಸರ್. ಈಗ SSLC ತನಕ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದುವರಿಸ್ಬೇಕಂತ ಆಸಕ್ತಿ ಇರಲಿಲ್ಲ ನಿಮಗೆ? ಇದು ಸರ್ ಇದ್ರೂ ನಮ್ಮ ತಂದೆ ಎಕ್ಸ್ಪರ್ಟ್ ಆದರು, ಹಾಗಾಗಿ ನಾವೀಗ ವ್ಯವಸಾಯಕ್ಕೆ ಕನ್ವರ್ಟ್ ಆದ್ವಿ ಸರ್. ರಂಗನಾಥ್ ಅವರೇ, ಕೃಷಿ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ನಿಮಗೆ? ನಮಗೆ 10 ಎಕರೆ ಇದೆ ಸರ್. ಈಗ 10 ಎಕರೆ ಒಂದೇ ಪ್ಲಾಟ್ ಬರುತ್ತಾ ಏನು ಬೇರೆ ಬೇರೆ ಕಡೆ ಇದೆಯಾ? ಬೇರೆ ಬೇರೆ ಕಡೆ ಇದೆ, 2 ಕಡೆ ಇದೆ ಜಮೀನು ಸರ್. ಈಗ ನಿಮ್ಮ ಒಂದು ಕೃಷಿ ಭೂಮಿ ಯಾವ ಮಣ್ಣಿಂದ ಕೂಡಿದೆ? ಕೆಂಪು ಮಣ್ಣು, ಮರುಭು ಮಿಕ್ಸ್ ಎರಡಿದೆ ಸರ್. ಈಗ ಇಷ್ಟು ವರ್ಷ ಯಾವ ಬೆಳೆಗಳನ್ನ ಬೆಳ್ಕೊಂತ ಬಂದ್ರೆ? ಕಬ್ಬು, ಶೇಂಗಾ, ಹುರುಳಿ, ರಾಗಿ ಎಲ್ಲವನ್ನು ಬೆಳೀತಿದ್ದೆ ಸರ್. ಈಗ ಕಬ್ಬು ಆ ಬೆಳೆನ ಯಾಕೆ ಕೈ ಬಿಟ್ರೆ? ಈಗ ಇಲ್ಲಿ ಹಿರಿಯೂರು ಡ್ಯಾಮಲ್ಲಿ ನೀರು ಇರ್ತದೆ ಸರ್, ನೀರು ಕ್ಲೋಸ್ ಆಯಿತು, ಡ್ಯಾಮ್ನಲ್ಲಿ ನೀರಿಲ್ಲದ ಕಾರಣ ಫ್ಯಾಕ್ಟ್ರಿ ನಿಂತು ಹೋದ್ಮೇಲೆ ಈಗ ಸ್ಟಾಪ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಾದ್ರೂ ಚಾಲು ಮಾಡಿದ್ರೆ ಫ್ಯಾಕ್ಟ್ರಿನ ನೆಕ್ಸ್ಟ್ ಕಬ್ಬನೂ ಹಾಕ್ತೀವಿ ಸರ್. ಈಗ ನೀರಾವರಿ ಅಂತಂದ್ರೆ ಕೊಳವೆ ಬಾವಿ ಹಾಕ್ಸಿಲ್ವ ನೀವು? ಈ ಕೊಳವೆ ಬಾವಿ ಇದೆ ಸರ್ ಈಗ, ಹಂಗಾಗಿ ನೀರಿನ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ನಾವು ರೈತರಿಗೆ ಯಾವ ಬೆಳೆ ಇಡೋಕ್ಕೂ ಅನುಕೂಲ ಇದೆ ಸರ್. ಈಗ ನೀರು ಅಂತಂದ್ರೆ ಸಾಕಷ್ಟು ಇದೆ ನಿಮಗೆ? ಸಾಕಷ್ಟು ಇದೆ ಸರ್. ಒಣಗಿದ ಸರ್ ನೀರು, ಡ್ಯಾಮ್ ನೀರು ಬರುತ್ತೆ, ಬೋರ್ವೆಲ್ ನೀರಿದೆ, ಒಂದು 2-3 ಬೋರ್ವೆಲ್ ಇದೆ, ನೀರಿಂದ ಸಫಿಷಿಯಂಟ್ ನೀರಿದೆ. ಯಾವ ಕ್ರಾಪ್ ಬೇಕಾದ್ರೂ ಬೆಳೆಯೋದಕ್ಕೆ ತೊಂದರೆ ಇಲ್ಲ ಸರ್. ಈಗ ಈ ವರ್ಷದ ಮಳೆಗಾಲದ ಬೆಳೆ ಯಾವ್ಯಾವ ಬೆಳೆದ್ರೆ? ಮಳೆಗಾಲದ ಬೆಳೆ ರಾಗಿ ಹಾಕಿದ್ದೀವಿ ಸ್ವಲ್ಪನ, ಆಮೇಲೆ ಕೆಲವೊಮ್ಮೆ ಇನ್ನು ಭೂಮಿ ಕ್ಲೀನ್ ಆಗಿರಲಿಲ್ಲ, ಹಾಗಾಗಿ ಈ ಸರಿ ಬೇಸಿಗೆ ಬೆಳೆನ ಅಚ್ಚುಕಟ್ಟು ಮಾಡೋಣ ಅಂತ ಹೇಳಿ ಚೆನ್ನಾಗಿ ಮಾಡ್ಕೊಂಡಿದ್ವಿ ಸರ್. ಈಗೆಲ್ಲ ಹತ್ತಿ ಬೆಳೆದಿಗೆಲ್ಲ ರೆಡಿ ಮಾಡಿ ಅಲ್ಲಿ ಬೀಜ ಊರಿದ್ವಿ, ಅಲ್ಲಿ ಹುಟ್ಟಿದೆ ಗಿಡ ಅಲ್ಲೇ. ಈಗ ನೆಕ್ಸ್ಟ್ ಈಗ ಇನ್ನೊಂದು ವಾರದಲ್ಲಿ ಅಡಿಕೆ ಸಸಿ ನಾಟಿ ಮಾಡ್ತೀವಿ ಸರ್. ಈಗ ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಹಾಕ್ಬೇಕು ಅಂದ್ಕೊಂಡಿದ್ರೆ? ಈಗ 1,000 ಸಸಿ ಹಾಕ್ತೀವಿ ಸರ್. ಈಗ ಅಡಿಕೆ ಸಸಿ ಎಲ್ಲಿಂದ ತಂದ್ರೆ ನೀವು? ಸರ್ ಇಲ್ಲಿ ನಮ್ಮ ರೈತರು ನಮ್ಮ ಕಸನಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೊಸಳೆ ಪಕ್ಕ ಬರುತ್ತೆ, ಗೋಟ್ ತಂದು ಸಸಿ ಮಾಡಿ ಬೆಳೆಸಿದ್ರು. ಮಗನ ವಿದ್ಯಾಭ್ಯಾಸಕ್ಕಾಗಿ ನಂದು ಕಾಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾರ್ತೀವಿ ಅಂತ ಹೇಳಿದ್ರು ನನಗೆ ನಮ್ಮ ಸ್ನೇಹಿತರೆ. ಹಾಗಾಗಿ ಅವ್ರ ಹತ್ರ ನಾನು ಕೇಳಿದಾಗ ಆಯ್ತು ನಾವು 1,000 ಕೊಟ್ಟಿನ ಬೇರೆ ಕೊಡ್ತೀನಿ, 25,000 ಕೊಟ್ಟಿದ್ದೀನಿ ಅವ್ರಿಗಾದ್ರೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರೆ 1,500 ಕೊಡಬೇಕಾಗುತ್ತೆ. ಅಂದ್ರೆ 25 ರೂಪಾಯಿ ಒಂದು ಸಸಿ ತಗೊಂಡ್ಬಂದು? ಅಲ್ಲ ಇನ್ನೂ ಇಲ್ಲ ತಗೊಂಡಂತೆ, ಅಲ್ಲಿದೆ ಒಂದೇ ಪಟ್ಟು ಗುಂಡಿ ಒರೆಸಿ ಈ ಥರ ಅನ್ನೋದು ಸುಮ್ಮನಾಗಿದೆ ಸುಮ್ಮನೆ. ಈಗ ಅಡಿಕೆ ಅಂತಂದ್ರೆ ಯಾವ ತಿಂಗಳಲ್ಲಿ ಹಾಕ್ಬೇಕು ಅನ್ಕೊಂಡಿದ್ರೆ? ಈ ತಿಂಗಳಲ್ಲಿ ಇದಂತ ಮಾರ್ಚ್ ಗಿಡದಂತ ಮಾಡಿದೆ ಸರ್. ಈಗ ಮಳೆಗಾಲದಲ್ಲಿ ಆದ್ರೆ ಮಳೆಗೆ ಹಾಕಿದ್ರೆ ಉತ್ತಮವಪ್ಪ ಅಡಿಕೆ ಅಂತ ಹೇಳ್ತಾರೆ ಸರ್. ಈಗ ಅದು ನಮ್ದು ವಾಣಿಜ್ಯ ಸಚ್ಚ ಡ್ಯಾಮ್ ಆಗಿರೋದ್ರಿಂದ ನೀರಿರೋದ್ರಿಂದ ಭೂಮಿ ಅಂತ ಅಲ್ಲಿ ನಾವು ತಂಪಿದೆ ಭೂಮಿ, ಹಾಗಾಗಿ ಅಷ್ಟೊಂದು ಎಕ್ಸ್ಟ್ರಾ ಫೀಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗಿಡ ಇಡ್ತದೆ ಸರ್. ಈಗ ಮತ್ತೆ ಅಡಿಕೆ ಹಾಕ್ಬೇಕು ಅನ್ಕೊಂಡಿರಲ್ಲ, ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರೆ? ಈಗ ನಾವೆಲ್ಲ ಬೇಸೆ ಹೊಡೆದು ಎಲ್ಲ ರೆಡಿ ಮಾಡಿದ್ದೀವಿ ಸರ್. ಇನ್ನೊಂದು ಗುಂಡಿಯನ್ನು ಹೊಡಿಸ್ಬೇಕು, ಕೂಲರ್ ಹತ್ರ ಎಲ್ಲ ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ ಇಲ್ಲ ಅವರು ಇಡಬೇಕು, ಗುಂಡಿ ಒರೆಸಿ ಆ ಗುಂಡಿಗೆಲ್ಲ ಕೆಮ್ಮಣ್ಣು ಹಾಕ್ಸಿ ಆಮೇಲೆ ಗಿಡ ಇಡಬೇಕು ಅಂತ ಮಾಡಿದ್ವಿ ಸರ್. ಈಗ ಅದಕ್ಕೆಲ್ಲ ಕೆಮ್ಮಣ್ಣು ಅಂತಂದ್ರೆ ಎಲ್ಲಿಂದ ತಂದು ಕೊಡ್ತೀರಿ? ನಮ್ಮಲ್ಲೇ ಇದೆ ಸರ್, ನಮ್ದು ಒಂದು ಎಲ್ಲ ಕೆಂಪು ಮಣ್ಣೇ ಜಾಸ್ತಿ ಇದೆ ನಮ್ಮಲ್ಲಿ. ಒಂದು ಆ ಭೂಮಿಯಲ್ಲಿ ಸ್ವಲ್ಪ ಮಣ್ಣು ಲ್ಯಾಂಡ್ ಬಿಟ್ಕೊಂಡಿದ್ವಿ, ಆ ಮಣ್ಣು ಮಣ್ಣು ಬೇಕಾದ್ರೆ ನಮ್ಮ ಗಿಡಕ್ಕೆ ನಾವೇ ನಮ್ಮಲ್ಲೇ ಮಣ್ಣು ಹಾಕೊಳ್ತೀವಿ ಸರ್. ಈಗ ದಾಯ ಅಂದ್ರೆ ಯಾವ್ದಾಯ್ದಲ್ಲಿ ನಾಟಿ ಮಾಡ್ಬೇಕು ಅನ್ಕೊಂಡು? ಹಂಗೆ ಟ್ರ್ಯಾಕ್ಟ್ರಿ ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗುತ್ತೆ. ಅಂದರೆ 8-9 ಎಲ್ಲ ಮಾಡಿದ್ವಿ ನಮ್ಮ ಕಡೆ, ನಾವು 8-9 ಮಾಡಿದ್ವಿ ಸರ್. ಈಗ ಸಾಕಷ್ಟು ನೀರಿದೆ ಅಂತ ಹೇಳ್ತಿರಲ್ಲ, ಡ್ರಿಪ್ ವ್ಯವಸ್ಥೆ ಮಾಡಲ್ವಾ? ಡ್ರಿಪ್ ಮಾಡೋ ಹಾಕ್ಸ್ಬೇಕು ಸರ್. ನಾಳೆ ತಪ್ಪ ನಾಡಿನಿಂದ ಟ್ರೆಂಚ್ ಓಡಿಸ್ಬಿಟ್ಟು ಡ್ರಿಪ್ ಮಾಡಿಸಿರೋದು ಹಂಗೆ ಇಡೋದ. ಈಗ ಡ್ರಿಪ್ಪು ಈಗ ಸಸಿ ನಾಟಿ ಮಾಡಬೇಕು ಎಲ್ಲ ಅಂದ್ರೆ ಸಾಕಷ್ಟು ಖರ್ಚು ಬರುತ್ತೆ ಈಗ ನಿಮಗೆ? ಹಾಂ, ಸಾಕಷ್ಟು ಖರ್ಚು ಬರುತ್ತೆ ಸರ್. ಒಂದು ಎಕರೆಗೆ ಒಂದು 30-40 ರೂಪಾಯಿ ಡ್ರಿಪ್ಪಿಂದು ಪೈಪಿಂದು ಎಲ್ಲ ಬರುತ್ತೆ ಸರ್. ಡ್ರಿಪ್ ಮಾಡಿಸೇ ಗಿಡ ಇಡಬೇಕು ಸರ್, ಹಂಗೆ ಇಡೋಂಗಿಲ್ಲ. ಹಂಗೆ ಇಟ್ಟರೆ ನೀರು ಹಾಯಿಸೋದು ಸಮಸ್ಯೆ ಆಗುತ್ತೆ. ಚಿಕ್ಕದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಅಳವಡಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಅದೇ ಡ್ರಿಪ್ಪು ಭಾಳ ಬೆಸ್ಟ್ ಅಂತ ಕಾಣುತ್ತೆ ಸರ್. ಈಗೆಲ್ಲ ಅಡಿಕೆ ನಾಟಿ ಮಾಡಿಮೇಲೆ ಮತ್ತೆ ಅದರೊಳಗಡೆ ಏನಾದರೂ ಈ ಬಾಳೆ ಪಪ್ಪಾಯಿ ಈ ಥರ ಬೆಳಿಬೇಕು ಅನಿಸಿದೆಯಾ? ಹೌದು ಹೌದು ಸರ್, ಅದ್ರಲ್ಲಿ ನಾವೀಗ ಬಾಳೆನಾದ್ರು ಹಾಕ್ಬೇಕಂತಿದ್ದೀವಿ, ಇಲ್ಲಾಂದರೆ ಪಪ್ಪಾಯಿ ಹಾಕ್ಬೇಕಂತಿದ್ದೀವಿ. ಎರಡರಲ್ಲಿ ಒಂದಾಗ ಯಾವ್ದಾರು ಹಾಕ್ತೀವಿ ಸರ್. ಮತ್ತೆ ಇದ್ರ ಜೊತೆಗೆ ಹತ್ತಿ ಅಂತಂದ್ರೆ ಎಷ್ಟು ಹಾಕಿದ್ರೆ ಈಗ? ಈಗ 6 ಎಕರೆ ಹಾಕ್ತೀವಿ ಸರ್. ಈಗ ಹತ್ತಿ ಬಿತ್ತನೆಗೆ ಮುಂಚಿತವಾಗಿ ಭೂಮಿಯನ್ನು ಯಾವ ರೀತಿ ರೆಡಿ ಮಾಡಿಕೊಂಡ್ರೆ ಸರ್? ಮಳೆಗಾಲ ಕ್ಲೋಸ್ ಆಗ್ತಿದ್ದಂಗೆ ಚೆನ್ನಾಗಿ ಬೇಸಾಯ ಓಡಿಸಿ ಎಲ್ಲ ಸಾಲು ಓಡಿಸಿ ಈಗ ನೀರು ಹಾಯಿಸಿ ಈಗ ಬೀಜ ಊರಿದ್ವಿ. ಈಗ ಈಗ ಬೇಸಾಯ ಅಂತಂದ್ರೆ ಏನು ಟ್ರ್ಯಾಕ್ಟ್ರಲ್ಲೇ ಹೊಡೆದ್ರೆ ಏನು ಬೇಸಾಯದಲ್ಲಿ ಟ್ರ್ಯಾಕ್ಟರ್ ಇಲ್ಲ ಸರ್, ನಾವು ಸ್ನೇಹಿತರ ಟ್ರ್ಯಾಕ್ಟ್ರಲ್ಲೇ ಚೆನ್ನಾಗಿ ಉಳುಮೆ ಮಾಡಿದ್ವಿ ಸರ್. ಮತ್ತೆ ಚೆಲ್ ಹೊಡೆಯೋದು ಕುಂಟೆ ಹೊಡೆಯೋದು ಬೇಸಾಯದಲ್ಲಿ ಮಾಡಲಿಲ್ಲ? ಹಾಂ, ಕುಂಟೆ ಹೊಡೆದು ರೋಟೋವೇಟ್ರಿ ಹೊಡೆದು ಆಮೇಲೆ ಮಡಿಕೆ ಟ್ರ್ಯಾಕ್ಟ್ರಲ್ಲೇ 4 ಕಡೆಗೆ ಒಂದು ಸಾಲು ಹೊಡೆದು ಬೀಜ ಬಿತ್ತನೆ ಮಾಡಿದ್ವಿ ಸರ್. ಅತಿ ಬೀಜ ಊರಿದ್ಕೆ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಇಂಥದ್ದೆಲ್ಲ ಭೂಮಿ ಕೊಡಲಿಲ್ವಾ? ಕೊಡೋದಕ್ಕೆ ಅದು ಒಂದು 5 ವರ್ಷ ಚೆನ್ನಾಗಿ ಮಾಗಿ ಬೀಳ್ಬಿದ್ದು ಹಂಗೆ ಹಂಗೆ ಇತ್ತು ಸರ್. ಬೀಳಿತ್ತದು ತೆಂಗೆಲ್ಲ ಹೋಗ್ಬಿಟ್ಟಲ್ಲ, ತೆಂಗೆಲ್ಲ ಮಾರಿ ಆಮೇಲೆ ನೀರು ಹೋದಾಗ ಅದನ್ನ ಬೀಳೇ ಬಿಟ್ಟಿದ್ವಿ. ಹಾಗಾಗಿ ಸಾಕಷ್ಟು ಅದು ಒಳ್ಳೆ ಫಲವತ್ತಾಗಿದೆ. ಈ ನೆಕ್ಸ್ಟಿಗೆ ಬಂದರೆ ಕಾಪ್ಲೆಸ್ ಗೊಬ್ಬರನ ಇಲ್ಲಾಂದ್ರೆ ಬೇರೆ ಯಾವ್ದಾನ ಒಳ್ಳೆ ಗೊಬ್ಬರನ ಇಟ್ಟು ನೀರು ಬಿಟ್ಟು ಆಮೇಲೆ ಇಡೋಣ ಅಂತ ಸರ್. ಈಗ ತೆಂಗು ಅಂತಂದ್ರೆ ಎಷ್ಟು ಗಿಡ ಇದ್ದು ನಿಮ್ಮ ಜಮೀನಲ್ಲಿ? ಒಂದು 3 ಎಕರೆಯಲ್ಲಿ 100 ಗಿಡ ಇತ್ತು. 100 ಗಿಡ ಸೋಸಿ ತೆಂಗಿನ ಹೋಯ್ತದು, ಹೋದ್ಮೇಲೆ ಎಲ್ಲ ಒಂಗಿ ಗಿಡ ಇತ್ತು ಒಂಗಿಡ ಎಲ್ಲ ಕಿರಿಸ್ಬಿಟ್ಟು ಎಲ್ಲ ಬೈಲಿಗೆ ಹಾಕ್ಸಿದ್ವಿ. ಈಗ ಅಲ್ಲೇ ಹೊಲದಲ್ಲಿ ಏನು ತೆಂಗಿನ ಮರ ಇಲ್ಲ ಏನಿಲ್ಲ, ಎಲ್ಲ ಬೈಲು ಬೆದ್ಲಂಗಿದೆ, ಆ ಡ್ರೈ ಭೂಮಿ ಇದ್ದಂಗೆ ಹಂಗಿದೆ ಈಗ. ಈಗ ಬೇರೆ ಕಡೆಯಿಂದ ನೀರು ಹಾಕಿ ತೆಂಗಿನ ಸಸಿ ಉಳಿಸ್ಕೋಬೇಕು ಅಂತ ಅನಿಸ್ಲಲ್ವಾ ನಿಮಗೆ? ನಾವು ಟ್ರ್ಯಾಕ್ಟ್ರಲ್ಲಿ ಹೊಡ್ಸಿದ್ದೀವಿ ಸರ್ ನೀರನ್ನು. ಇಲ್ಲಿ ಉಳಿಸ್ಕೋಬೇಕು, ಒಳ್ಳೆ ಉತ್ತಮವಾದ ಫಸಲು ಕೊಡೋದು ನಮಗೆ, ವರ್ಷ ಒಂದು 60-70 ರೂಪಾಯಿ ಆದಾಯ ಬರೋ ತೆಂಗಿನದಲ್ಲಿ. ಉಳಿಸ್ಕೋಬೇಕಂತ ನೋಡಿದ್ವಿ, ನೀರು ಹಾಯಿಸಿದ್ವಿ, ನೀರು ಹಾಯಿಸ್ದಂಗೆಲ್ಲ ಹಾಯಿಸ್ದಂಗೆಲ್ಲ ನೀರು ಹಾಯಿಸಿದ್ದಾವೆ ಗಿಡ ಹೋಗ್ಬಿಟ್ಟವು. ನೀರು ಹಾಯಿಸ್ದಾಗ ಹೋಗ್ಬಿಟ್ಟು ಎಕ್ಸ್ಟ್ರಾ ವೀಟ್ ಆಗ್ಬಿಡ್ತಾವೆ ಸರ್. ತೆಂಗಿನ ಮರದಲ್ಲಿ ನೀರು ಹಾಕ್ದಂಗೆ ಅದು ಎಕ್ಸ್ಟ್ರಾ ವೀಟ್ ಆಗ್ಬಿಟ್ಟು ಗಿಡ ಹೋಗ್ಬಿಡುತ್ತೆ. ಈಗ ತೆಂಗಿನ ಮರನೇ ಉಳಿಲಿಲ್ಲಪ್ಪ, ಈಗ ಮುಂದೆ ಅಡಿಕೆಗೆ ಸಾಕಷ್ಟು ನೀರು ಬೇಕು. ಮತ್ತೆ ಅಂತ ಒಂದು ಸಮಸ್ಯೆ ಬಂದಾಗ ನೀವು ಅದನ್ನ ಯಾವ ರೀತಿ ಎದುರಿಸ್ತೀರಾ? ಸರ್, ನಾವು ಬೇಸಿಗೆಯಲ್ಲಿ ಯಾವುದಾದ್ರು ಇಲ್ಲಿ ಕುಡಿಯೋಕ್ಕೂ ನೀರು ಸಿಗುವಂತಹ ಪರಿಸ್ಥಿತಿ ಬಂದಿತ್ತು ಮೊನ್ನೆ 2-3 ವರ್ಷ ಮುಂಚೆ. ಆ ಮೂಮೆಂಟ್ ಅಲ್ಲಿ ಬೋರ್ ಹಾಕ್ಸಿದ್ವಿ, 125 ಅಡಿಗೆ 2.5 ಇಂಚ್ ನೀರು. ಅದ್ರಲ್ಲಿ ಈಗ ನೀವು ಕೇಸಿಂಗಲ್ಲಿ ನೀರು ಹರಿತದೆ ಸರ್, ವಾಪಸ್ ಉಕ್ಕಿ ಹರಿತದೆ. ಈಗ ಅಂದ್ರೆ ತೆಂಗಿಡ ಹೋದ್ಮೇಲೆ ನಾವು ಹಾಕ್ಸಿದ್ವಿ ಬೋರೆಲ್ಲ, ಇಲ್ಲಾಂದ್ರೆ ಅಲ್ಲಿಂದ ಪೈಪ್ ನಲ್ಲಿ ಮಾಡಿಸಿ ಉಳಿಸ್ಕೊಳ್ತಿದ್ವಿ. ಉಳಿಸೋದಕ್ಕೆ ಆಗಲಿಲ್ಲ ಸರ್. ಈಗ ಮುಂಚಿತವಾಗಿ ಹಾಕ್ಸಿದ್ರೆ ನೀವು ಕೊಳವೆ ಬಾವಿನ ತೆಂಗಿನ ಗಿಡ ಉಳಿಸ್ಕೋಬೋದಾಯ್ತಲ್ಲ. ಇನ್ನು ಬೇರೆ ಹೊಲದಲ್ಲಿ ಉಳಿದಿದೆ, ಅಲ್ಲೊಂದು 100 ಸಸಿ ಇದೀಗ ಒಳ್ಳೆ ಉತ್ತಮ ಫಸಲು ಕೊಡ್ತಿದ್ದೆ. ಈಗ ತೆಂಗಿನ ಸಸಿ ಈಗ 100 ಗಿಡ ಇದಾವೆ ಅಂತ ಹೇಳಿದ್ರಲ್ಲ, ಈಗ ಬೇರೆ ಜಮೀನಲ್ಲಿ ಉಳಿದ್ರವು, ಅವು ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ? ಅಲ್ಲಿ ಒಂದು 25-30 ವರ್ಷ ಆಗಿದೆ ಸರ್. ಈಗ ಅವನ್ನೆಲ್ಲ ಯಾವ ರೀತಿ ಕಾಪಾಡ್ತಾರೆ ಅಂದ್ರೆ, ಯಾವ ರೀತಿ ಆದಂತ ಒಂದು ಗೊಬ್ಬರಗಳನ್ನು ಕೊಡ್ತಾರೆ ಆ ವರ್ಷ? ಅದಕ್ಕೆಲ್ಲ ಹಂಗೆ ಸರ್ಬು ಎಲ್ಲ ಗುಂಡಿ ಒರೆಸ್ಬಿಟ್ಟು ತೆಂಗಿನ ಬಿಟ್ಟು 4-5 ಅಡಿಯಿಂದ ಗುಂಡಿ ಒರೆಸಿ ಹಂಗೆ ಸರ್ಬು ದನಿಂಗ ಕೊಟ್ಟಿಗೆ ಗೊಬ್ಬರ ಕೆಮ್ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಒಳ್ಳೆ ಫಸಲು ಕೊಡ್ತದೆ ಸರ್. ಈಗ ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ 100 ತೆಂಗಿನ ಗಿಡದಲ್ಲಿ? ಸರ್, 1,60-70 ರೂಪಾಯಿ ಬರುತ್ತೆ ಸರ್. ಈಗ ತೆಂಗಿನಕಾಯಿಯಲ್ಲಿ ಅಂದರೆ ಎಳ್ನೀರು ಮಾರಾಟ ಮಾಡ್ತಾರೆ, ಏನು ಒಣಕಾಯಿ ಮಾರಾಟ ಮಾಡ್ತಾರೆ, ಏನು ಹಸಿಕಾಯಿ ಮಾರಾಟ ಮಾಡ್ತಾರೆ? ಹಸಿಕಾಯಿನೇ ಕೊಡ್ತೀವಿ ಸರ್, ವರ್ಷಕ್ಕೊಂದ್ಸರಿ ನಾವು ಇದನ್ನ ಕೊಡ್ತೀವಿ, ಕಾಂಟ್ರಾಕ್ಟ್ ಕೊಡ್ತೀವಿ. ಅವ್ರು ಜನ ನವಂಬರಿಂದ ನವಂಬರ್ ತಿಂಗಳಿಗೆ ಒಂದು ಗಿಡಕ್ಕೆ 800-900 ರೂಪಾಯಿ ಹಂಗೆ ತಗೊಳ್ತಾರೆ. ಯಾಕೆ ಆ ಥರ ಕೊಡ್ತಾರೆ? ನೀವೇ ಕಟಾವು ಮಾಡಿ ಮಾರಾಟ ಮಾಡ್ಬೋದಾಯ್ತಲ್ಲ ಸರ್. ಹಂಗೆ ಸರಿ ಕೊಟ್ಟಿಲ್ಲ ಸರಿ ಸರಿ ಅವ್ರಿಗೆ ಆ ಥರ ಕೊಟ್ಟಿಲ್ಲ. ನಾವೇ ಸರ್ ಕಟಾವು ಮಾಡಿ ನಾವೇ ಕೊಡೋಣ ಅಂತ ಹೇಳ್ಬಿಟ್ಟು ಸರ್ ನಾವು ಯಾರಿಗೂ ಕೊಟ್ಟಿಲ್ಲ ಸರಿ. ಸರ್, ಲಾಭ ತಗೊಳ್ಬೋದಲ್ವಾ? ಅದಕ್ಕೆ ಸರ್ ಕೊಟ್ಟಿಲ್ಲ ಸರ್. ಈಗ ಬೇಸಿಗೆ ಎಳ್ನೀರು ಮಾರಾಟ ಮಾಡ್ಬೋದಲ್ಲ? ಎಳ್ನೀರು ಮಾಡಿದ್ರೆ ನೆಕ್ಸ್ಟ್ ಕಾಯಿ ಸಮಸ್ಯೆ ಆಗುತ್ತೆ ಸರ್. ಹಂಗಾಗಿ ನಾವು ನಮ್ಮ ಕಡೆ ನಮ್ಮ ಏರಿಯಾದಾಗ ಯಾರು ಎಳ್ನೀರು ಕೊಡ್ತಾ ಇಲ್ಲ, ಎಲ್ಲ ಬರೀ ತೆಂಗಿನಕಾಯಿ ವ್ಯಾಪಾರನೇ ಮಾಡೋದು ಸರ್. ಈಗೆಲ್ಲ ಮೊದಲು ತೆಂಗಿಗೆ ನುಸಿ ರೋಗ ಬಂದು ಸಾಕಷ್ಟು ಕಡೆ ಲಾಸ್ ಆಯಿತು ತೆಂಗಿನ ಬೆಳೆ. ಅಂದ್ರೆ ಆ ಥರ ನಿಮ್ಮ ತೆಂಗಿನ ಬೆಳೆಯಲ್ಲಿ ಆಗಲಿಲ್ಲ? ಆಯ್ತು ಸರ್, ಒಂದು 5-6 ವರ್ಷ ಬರೀ ಏನು ವರ್ಷಕ್ಕೆ ಒಳ್ಳೆ ಬೆನಿಫಿಟ್ ಇದ್ದು ಏನು ಲಾಸ್ ಆಗ್ಬಿಡ್ತು. ಯಾರು ತಗೊಳ್ಳೋರೆಲ್ಲ ಗಂಟುಕಾಯಿ ಬೆಂಕ ಬಂದೆಲ್ಲ ಬಂದು ಹಾಳಾಗಿ ಹೋಗ್ಬಿಡ್ತು. ಹಂಗಾದ್ಮೇಲೆ ಈಗ ಚೆನ್ನಾಗಿದೆ ಸರ್. ಅಂದರೆ ಏನು ಔಷಧಿ ಸಿಂಪಡಣೆ ಮಾಡಿದ್ರೆ ಏನು ಯಾವ ರೀತಿ ಬದಲಾವಣೆ ಆಯಿತು ರೋಗ ಇದ್ದದ ಕಾಯಿ? ನಾವು ಅದ್ಯಾವುದೋ ಇದು ಕೃಷಿ ಇಲಾಖೆಯಿಂದಲೇ ಇಲ್ಲಿಗೆ ಯಾವುದೊಂದು 2 ಡೇಸ್ ತಂದಿದ್ರು, ಅದೊಂದು ಟಾನಿಕ್ ಬಾಟ್ಲಿ ಅಂತವ, ಅವನ್ನೆಲ್ಲ ಬುಡಕ್ಕೆ ಹಾಕಿ ಕಂಟ್ರೋಲ್ ಆಗುತ್ತೆ ಅದನ್ನೆಲ್ಲ ಹಾಕಿದ್ವಿ. ಎಲ್ಲ ಕಡೆನೂ ಆಮೇಲೆ ಕಂಟ್ರೋಲ್ ಆಯ್ತು ಸರ್, ಒಂದು 5 ವರ್ಷ ಆದಮೇಲೆ ಕಂಟ್ರೋಲ್ ಆಯಿತು. ಈಗ ತೆಂಗಿನ ಗರಿ ಅವೆಲ್ಲ ಬೀಳ್ತಾವಲ್ಲ, ಅವನ್ನೇನು ಮಾಡ್ತೀರಾ ನೀವು? ಅವ್ನು ನಾವೀಗ ಬೇರೆ ಬಂದು ತಗೊಂಡೋಗ್ತಾರೆ ಸರ್, ಅವನ್ನ ಮಾರಾಟ ಮಾಡ್ರಿ, 2 ರೂಪಾಯಿ ಒಂದು ಗರಿ ತಗೊಂಡೋಗ್ತಾರೆ. ಯಾಕೆ ಅಲ್ಲೇ ನೀವು ಗೊಬ್ಬರ ಮಾಡಬೇಕು, ಸಾವಯವ ಗೊಬ್ಬರ ಮಾಡಬೇಕು ಅಂತ ಅನಿಸ್ತದೆ ಸರ್? ಅದಕ್ಕೆ ಮಿಷನ್ ತಂದ್ರೆ ನಾವೇನೆ ಎಲ್ಲ ತೆಂಗಿನ ಅದರಲ್ಲೇ ಅದನ್ನ ಗರಿನೂ ಮೊಟ್ಟೆನೆಲ್ಲ ಪೀಸ್ ಮಾಡಿ ಅಲ್ಲೇ ಗೊಬ್ಬರ ಮಾಡ್ಸೋಣ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಈಗ ನಮ್ಮಲ್ಲೇ ಸಿಗಂತ ತ್ಯಾಜ್ಯಗಳನ್ನ ನಾವೇ ಸಾವಯವ ಗೊಬ್ಬರಗಳ ರೀತಿಯಾಗಿ ಮಾಡ್ಕೋಬೋದಲ್ಲ? ಹೌದು, ಹಂಗೆ ಮಾಡ್ಬೇಕಂತಲ್ಲ ಸರ್. ಎದ್ಗೆ ಸರ್ ಯಾರಿಗೆ ಗರಿನೂ ಕೊಟ್ಟಿಲ್ಲ ಮೊಟ್ಟೆನೂ ಕೊಟ್ಟಿಲ್ಲ, ಎಲ್ಲ ಸ್ಟಾಕ್ ಇದೆ, ಒಣಮೊಟ್ಟೆ ಗರಿ ಎಲ್ಲ ಇದೆ. ಆ ಮಿಷಿನ್ ಏನೋ ಬಾರಿ ಸಿಕ್ಕುತ್ತಂತೆ, ತಂದ್ಬಿಟ್ಟು ಹೊಲದಲ್ಲೇ ಒಡಿಸಿ ಎಲ್ಲ ಗಿರ್ಕಲ್ಲಿ ಹಾಕ್ಸೋಣ ಅಂತ ಮಾಡಿದ್ವಿ ಸರ್. ಈಗ ತೆಂಗಿನ ಗರಿ 2 ರೂಪಾಯಿ ಒಂದಂದ್ರೆ ನಿಮಗೆ ಲಾಸ್ ಆಗತ್ತಲ್ವಾ? ಲಾಸ್ ಆಗುತ್ತೆ ಸರ್, ಮತ್ತೆ ಏನು ಮಾಡ್ತೀವಿ, ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತಂತೆ ಕೊಡ್ತೀವಿ ಸರ್. ಈಗ ವರ್ಷದಲ್ಲಿ 100 ಮಾರ್ಕ್ ಎಷ್ಟು ತೆಂಗಿನ ಗರಿ ಬರ್ತಾವೆ ನಿಮಗೆ ಮಾರಾಟಕ್ಕೆ? ಒಂದು 500 ಗರಿ ಬಿಡುತ್ತೆ ಸರ್. ಬಿದ್ದಂಥವು ಅಷ್ಟೇ ಮಾರಾಟ ಮಾಡ್ತೀನಿ ನೀವು, ಮತ್ತೆ ಅದ್ರಾಗ ಏನು ಕಡಿಯಲ್ಲ ನೀವು? ಇಲ್ಲ, ತೆಂಗಿನ ಮರ ಕಡಿಯಲ್ಲ, ಅವು ಬಿದ್ದ ಗರಿ ಮಾತ್ರ ಯೂಸ್ ಮಾಡೋದು ನಾವು, ಕೊಡೋದಾಗಲಿ ಇನ್ನೊಂದಾಗಲಿ ಮಾಡ್ತೀವಿ ಸರ್. ಈಗ ಒಣಕಾಯಿ ಬಿಟ್ಕೊಂಡು ಈಗ ಕೊಬ್ಬರಿ ಎಣ್ಣೆ ತೆಗೆಯೋದು ಈ ಥರ ಮಾಡಲ್ಲ? ಇಲ್ಲ ಸರ್, ನಮ್ಮ ಏರಿಯಾದಲ್ಲಿ ಯಾರು ಕೊಬ್ಬರಿ ಮಾಡಿ ಅಂತ ಯಾರು ಬಿಡ್ತಿಲ್ಲ. ಹಾಗಾಗಿ ಎಲ್ಲ ಬರ್ತೀವಿ, ಹಿಂಗೆ ವ್ಯಾಪಾರನೇ ಮಾಡೋದು. ನಾವೇ ಕಡಿಸಲ್ಲಿ ಇಟ್ಕೊಂಡ್ರೆ ಅವ್ರು ಬಂದು ಯಾರನ್ನ ವ್ಯಾಪಾರದಲ್ಲಿ ಬಂದು ತಗೊಂಡೋಗ್ತಾರೆ. ಈಗ ಬೇಸಿಗೆಯಲ್ಲಿ ಹತ್ತಿ ಬೆಳೆ ಬೆಳಿಬೇಕಂತ ಯಾಕೆ ಅನಿಸುತ್ತೆ ನಿಮಗೆ? ಅದು ಈಗ ನಾವು ಶೇಂಗಾ ಹಾಕ್ಬೇಕಂತ ಇದು ಮಾಡಿದ್ವಿ ಸರ್. ಈ ವಾಣಿವಸ ಡ್ಯಾಮ್ ಫುಲ್ ಆಗಿರೋದ್ರಿಂದ ಈಗ ಜನವರಿ ಕಡಲೆ ನೀರು ಬಿಟ್ಟರೆ ಶೇಂಗಾ ಹಾಕಂದ್ರೆ ಶೇಂಗಾ ರೆಡಿ ಮಾಡಿದ್ವಿ. ನೀರು ಜನವರಿಯಿಂದ ಫೆಬ್ರವರಿಗೆ ಯಾವಾಗ ಬಿಟ್ಟರೆ ನೀರನ್ನು, ಈಗ ಫೆಬ್ರವರಿಗೆ ಬಿಟ್ಟರೆ ಇಳುವರಿ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ಹತ್ತಿ ಬೀಜ ನಾಟಿ ಮಾಡಿದ್ವಿ ಸರ್. ಈಗ ಹತ್ತಿ ನೀವು ಯಾವತ್ತೂ ಬೆಳೆದಿಲ್ಲ? ಮುಂಚೆ ಬೆಳೆದ, ಭಾಳ ವರ್ಷ ಆಯ್ತು ಸಾಲ ಬೆಳೆದು, ಈಗೇನು ಬೆಳೆದಿಲ್ಲ, ಹಂಗಾಗಿ ಈ ಸರಿ ಹಾಕಿದ್ವಿ ಸರ್. ಈಗ ಮೊದಲೆಲ್ಲ ಯಾವ ಹತ್ತಿ ಬೆಳೆದಿದ್ರೆ ಹೆಚ್ಚಾಗಿ? ಮೊದಲು ಅದು ಡಿ ಸಿ ಎಚ್ ಅಂತ ಬರೋದು ಸರ್, ಆ ಥರ ಹತ್ತಿ ಬೆಳೆದಿದೆ ಸರ್. ಈಗೆಲ್ಲ ಡಿ ಸಿ ಎಚ್ ಹತ್ತಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತೀರಾ? ಈಗ ಅದು ಬೀಜ ಇರೋ ಸೈಡ್ ಸೀಡ್ಸ್ ಇದೆ ಇಲ್ಲ ಅಂತ ಗೊತ್ತಿಲ್ಲ, ಕೇಳಿಲ್ಲ ಸರ್ ನಾವು. ಭಾಳ ರೋಗ ಬರುತ್ತೆ, ಔಷಧ ಹೊಡಿಬೇಕಂತ. ಇದು ಅದು ಬಾಹುಬಲಿ ಭಾಳ ಚೆನ್ನಾಗಿದೆ, ಅವರ ಅಂಗಡಿಯವರು ಹೇಳಿದರು ಸರ್, ಆ ಬೀಜ ಮಾರಾಟದವ್ರು ಹೇಳಿದರು, ಒಳ್ಳೆಯ ಉತ್ತಮವಾದ ತಳಿದು ಹಾಕಿ ಇದನ್ನು ಅಂತ ರೈತರು ಕೇಳಿ ಹೇಳಿದ್ವಿ ಸರ್. ಎಷ್ಟು ಪ್ಯಾಕೆಟ್ ತಂದು ಹಾಕಿದ್ರೆ ನೀವು ಸರ್? ಈಗ 6 ಎಕರೆಗೆ 6 ಪ್ಯಾಕೆಟ್, 450 ಗ್ರಾಮ್ ಬರುತ್ತೆ. 4 ಅಡಿ ಒಂದು ಸಾಲ ಅಂದರೆ 1 ಎಕರೆಗೆ 1 ಪ್ಯಾಕೆಟ್ ಬರುತ್ತೆ, 450 ಗ್ರಾಮ್ ಬೀಜ 1 ಎಕರೆಗೆ ಬರುತ್ತೆ ಸರ್. ಪ್ರತಿ ಒಂದು ಪ್ಯಾಕೆಟ್ ಎಷ್ಟು ಹಣ ಕೊಟ್ಟು ಕೊಂಡ್ಕೊಂಡ್ರೆ? 780 ರೂಪಾಯಿ 70 ರೂಪಾಯಿ ಬಂತು ಸರ್ ಒಂದು ಪ್ಯಾಕೆಟ್. ಈಗ ಅದರಲ್ಲಿ ಗಂಡು ಬೀಜ ಈ ಥರ ಏನಾದರೂ ಮಿಕ್ಸ್ ಇತ್ತು? ಇಲ್ಲ ಇಲ್ಲ ಇಲ್ಲ, ಅದೇನು ಗೊತ್ತಾಗಲ್ಲ ಸರ್ ನಮಗೇನದು, ಆ ಥರ ಏನಿಲ್ಲ, ಎಲ್ಲ ಹೆಣ್ಣು ಬೀಜನೇ, ಗಂಡು ಬೀಜ ಹೆಣ್ಣು ಬೀಜ ಅಂತ ನನಗೆ ಗೊತ್ತಿಲ್ಲ ಸರ್. ಕಂಪ್ಲೀಟ್ ಆಗಿ ಹಾಕಿರೋ ಬೀಜ ಕಂಪ್ಲೀಟ್ ಕೊಟ್ಟರೆ ಹಾಕಿದ್ವಿ, ಎಲ್ಲ ಹುಟ್ಟುವಳಿ ಆಗ್ತಿದೆ, ನಾಳೆ ನಾಡ್ದಾಗೆಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿ ಕಾಣ್ತದೆ ಸರ್. ಈಗೆಲ್ಲ ಬೀಜ ತಂದ್ರಿ, ಸಾಲು ಹೊಡೆದು, ನೀರು ಹಾಯಿಸಿ ಬೀಜ ಊರಿದ್ರೆ? ನೀರು ಹಾಯಿಸಿ ಬೀಜ ಊರಿದ್ವಿ ಸರ್. ಮತ್ತೇನಾದ್ರೂ ರಾಸಾಯನಿಕ ಗೊಬ್ಬರ ಈ ಥರ ಕೊಡಲಿಲ್ವ ನೀವು? ಇಲ್ಲ, ಬೇಸಿಗೆಯಲ್ಲಿ ಸದ್ಯ ಚಿಕ್ಕ ಮಾಡಿದ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಗೊಬ್ಬರ ಕೊಟ್ಟಿಲ್ಲ. ಈಗ ತಳ ಗೊಬ್ಬರ ಕೊಡೋದಕ್ಕೆ ಬಿಸಿಲು ಜಾಸ್ತಿ ಇದೆ, ಈಗ ಬೇಡ, ನೆಕ್ಸ್ಟ್ ನೀರು ಗಿಡ ದೊಡ್ಡದಾದ ಮೇಲೆ ಕೊಡೋಣ ಅಂತ ಮಾಡಿದ್ವಿ ಸರ್. ಈಗ 4 ಅಡಿ ದಾಯ ಅಂತಂದ್ರೆ ಬಗಲಾಗ್ಲಿಲ್ವ ಅವು? ಇಲ್ಲ ಸರ್, ಆಮೇಲೆ ಹತ್ತಿ ಬಂದಾಗ ಗಿಡ ಹಿಂಗೆ ಬೆಳ್ಕೊಂಡಾಗ ಮನುಷ್ಯರು ಓಡಾಡೋಕೆ ಬತ್ತಿ ಬಿಡಿಸೋದಕ್ಕೆ ಬಟ್ಟೆ ತರ್ಕೊಂಡು ಮೈಗೆಲ್ಲ ತರ್ಕೊಳತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಸಲ ಇರಲಿ, ಫ್ರೀ ಆಗಿರಲಿ, ಗಾಳಿಗೆ ಬೆಳಕಿಗೆ ಅಂತ ದೊಡ್ಡದಾಗ ಮಾಡಿದ್ವಿ. ಮಣ್ಣು ಫಲವತ್ತಾದ ಮಣ್ಣಿದೆ, ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ದೊಡ್ಡದಾಗ ಮಾಡಿದ್ವಿ ಸರ್. ಈಗ ಒಂದು ಪ್ಯಾಕೆಟ್ ಬೀಜ ಊರ್ಬೇಕಂತಂದ್ರೆ ಎಷ್ಟು ಜನ ಬೇಕಾಗುತ್ತೆ ಕೂಲಿ ಕಾರ್ಮಿಕರು? ಇಬ್ರು ಬೇಕಾಗುತ್ತೆ ಸರ್. ಈ ಹತ್ತಿ ಬದಲಿ ತರಕಾರಿ ಇಂಥವೆಲ್ಲ ಬೆಳಿಬೋದಾಯ್ತಲ್ಲ? ತರಕಾರಿ ಬೆಳೆಯೋದಕ್ಕಂದ್ರೆ ತರಕಾರಿ ಬೆಳಿಬೋದು ಸರ್. ತರಕಾರಿ ಬೆಳೆಯೋಕೆ ಆ ಕಡೆ ನೀರು ಇದೆ, ಬೋರ್ವೆಲ್ ಇದೆಲ್ಲ ಆ ಕಡೆ ಬೆಳಿಬೋದು. ಈಗ ನಾವೀಗ ಈ ನೀರು ಬಂದು ಇಷ್ಟು ನೀರು ಕೆಲಸಿತ್ತಲ್ಲ, ಇನ್ನು ನೆಕ್ಸ್ಟ್ ಬೇಸಿಗೆ ಈಗ ಕಮೆನ್ಸ್ ಆಗೋದ್ರಿಂದ ಇನ್ನು ತರಕಾರಿ ಬೆಳಿಬೋದು ಸರ್. ಬೆಳೆಯೋದಕ್ಕೆ ಅಲ್ಲಿ ಆ ಕಡೆ ಬೋರ್ವೆಲ್ ಇರೋ ಕಡೆ ಬೆಳೆಯೋಣಂತ ಅಭಿಪ್ರಾಯ ಇದೆ ಸರ್. ಏನೆಲ್ಲ ತರಕಾರಿಗಳು ಬೆಳೆದ್ರಿ ಮೊದಲೆಲ್ಲ? ನಾವು ಈಗ ಬೀನ್ಸು, ಬದನೆ ಗಿಡ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸೊಪ್ಪಿನ ಐಟಮ್ಸ್ ಎಲ್ಲ ಬೆಳೆದಿದೆ ಸರ್. ಈಗ ಮತ್ತೆ ನಾವು ಬದನೆ ಹಾಕ್ಬೇಕು ಅನ್ಕೊಂಡಿದ್ರಲ್ಲ, ಯಾವ ಬದನೆ ಬೆಳಿಬೇಕಂತ? ಅದು ಈ ಬಳ್ಳಾರಿ ಮಾರ್ಕೆಟಿಂಗ್ ಸೈಡ್ ಬಿಡೋದು, ಆ ಬದನೆ ಗಿಡ ಅಂತ ಹೆಸರು ಇಡ್ತಾರೆ ಅದನ್ನ. ಅದು ಬಳ್ಳಾರಿ ಸೈಡ್ ಚೆನ್ನಾಗ, ಚಳಕೆರೆಯಿಂದ ಆ ಕಡೆ ಬಳ್ಳಾರಿ ಸೈಡು, ಆ ಬದನೆ ಬೀಜ ತಂದಿದ್ವಿ ಸರ್. ಅದಕ್ಕೆಲ್ಲ ಒಟ್ಟು ಬಿಟ್ಟಿದ್ದೀವಿ, ಇನ್ನೇನು ನೆಕ್ಸ್ಟ್ ಇನ್ನು ಮುಂದಿನ ತಿಂಗ್ ಒಂದು ತಿಂಗಳಾದ್ಮೇಲೆ ಸಸಿ ಬದನೆಗಳು ಹಾಕ್ತೀವಿ. ನಾವೊಂದು 2 ಎಕರೆ, ಅವರೊಂದು ಎಲ್ಲ ಅಕ್ಕಪಕ್ಕದವರೆಲ್ಲ ಒಂದ್ಸರಿ ಮಾರ್ಕೆಟಿಂಗ್ ತಗೊಳೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಒಬ್ಬೊಬ್ಬರು ಒಂದು 1.5 ರಿಂದ 2 ಎಕರೆ ಹಾಕೋಣ ಅಂತ ಮಾಡಿದ್ವಿ ಸರ್. ಈಗ ಬೀಜ ಅಂತಂದ್ರೆ ಎಷ್ಟು ಗ್ರಾಮ್ ತಂದ್ರೆ ನೀವು? ಅದಿಲ್ಲ, ಅಂಗಡಿಯಲ್ಲಿ ತಂದ್ರೆ ಸ್ವಂತ ಬೀಜ ಮಾಡಿದ್ವಿ ಸರ್. ಅವ್ರು ಬೀಜ ತಗೊಂಡ್ಬಂದಿದ್ವಿ ರೈತರ ಹತ್ರ, ಬದನೆಕಾಯಿ ತಂದು ಅದನ್ನ ಒಣಗಿಸಿ ಪುಡಿ ಮಾಡಿ ಬೀಜ ತಂದಿದ್ವಿ, ಒಂದ್ 2 ಸೇರಿ ಬೀಜ ತಂದಿದ್ವಿ. ಸಾಕಷ್ಟು ಅಕ್ಕಪಕ್ಕದವ್ರಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು. ಎಲ್ಲಿ ತಂದ್ರೆ ಇದನ್ನ ಹಣ್ಣುಗಾಯಿನ? ಇಲ್ಲಿ ಕತ್ತೆವಳೆ ಅಂತ ಬರುತ್ತೆ ಸರ್, ಅಲ್ಲಿ ಅಲ್ಲಿ ಬರೀ ಅಲ್ಲಿ ಬದನೆಗಳೇ. ಅವರು ತರಕಾರಿ ಐಟಮ್ ಜಾಸ್ತಿ ಹಾಕೋದ್ರಿಂದ ಅವ್ರ ಸ್ನೇಹಿತರಿಂದ ಅವ್ರ ಕಡೆ ತಂದಿದ್ವಿ ಸರ್. ಅಲ್ಲೆಲ್ಲ ಬದನೆ ಸೀಡ್ಸ್ ಮಾಡ್ತಾರೆ? ಹಾಂ, ಸೀಡ್ಸಲ್ಲ ಸರ್, ಬದನೆಕಾಯಿ ಪ್ರತಿ ವರ್ಷನೂ ಅವ್ರು ಅದೇ ಬೇರೆ ಬೆಳೆ ಇಡೋದು. ಅವರು ಬರೀ ಯಾವ ತರಕಾರಿ, ಬದನೆ ಗಿಡ, ಇಂಥ ಐಟಮೇ, ಬೇರೆ ಬೆಳೆ ರಾಗಿ, ಕಡಲೆ ಗಿಡ, ಶೇಂಗಾ ಇಂಥ ಯಾವ ಹಾಕಲ್ಲ, ಬರೀ ತರಕಾರಿ ಐಟಮೇ ಬೆಳೆಯೋದು ಹಾಕಲ್ಲ ಅವರೆಲ್ಲ. ಈಗ ಅಲ್ಲಿ ಹಣ್ಣಾದಂಥ ಕಾಯಿಗಳನ್ನ ಕಟಾವು ಮಾಡ್ಕೊಂಬಂದ್ರೆ ನೀವು? ಅವರೇ ನಮಗೆ ಇಟ್ಕೊಂಡಿದ್ದಾರೆ ರೈತರು, ನಮಗೆ ಕೊಟ್ಟರು, ಅವನ ಒಂದಷ್ಟು ಕಟ್ ಕಳಿಸಿದ್ರು, ಅದನ್ನೆಲ್ಲ ಪುಡಿ ಮಾಡಿದ್ವಿ, ಒಂದು 2 ಸೇರಿ ಬೀಜ ಆಗಿದೀಗ ಎಷ್ಟು ಬೇಕಾದ್ರೆ ನಾವು ಹಾಕೊಳ್ಬೋದು ಸರ್. ಅವು ಬಿತ್ತನೆಗೆ ಸೂಕ್ತವಾದ ಬೀಜಗಳು ಅಂತ ಅನ್ಕೊಂಡಿದ್ರೆ ನೀವು? ಹೌದು ಸರ್, ಅವ್ರು ವರ್ಷ ವರ್ಷ ಅದನ್ನೇ ಹಂಗೆ ಮಾಡೋದು. ಅವರು ಹಂಗೆ ಮಾಡೋದ್ರಿಂದ ಅವರು ಆ ಅನುಭವ ಇದೆ, ಆ ಹಣ್ಣು ಬೀಜನ ಮಾಡಿ ಒಣಗಿಸಿ ಅದನ್ನು ಡ್ರೈ ಮಾಡಿ ಆಮೇಲೆ ಬೀಜ ತಗೊಳ್ತಾರೆ. ಈಗ ನೇರವಾಗಿ ಬಿತ್ತನೆ ಮಾಡ್ತೀರ ಸಸಿ ಮಡಿ ಮಾಡ್ತೀರ? ಒಟ್ಟಾಕ್ಬಿಟ್ಟು ಆಮೇಲೆ ಸಸಿ ಮಾಡಿ. ಅಂದ್ರೆ ಸಸಿ ಈಗ ಮಡಿ ಮಾಡ್ತೀರ ನೀವು? ಎಲ್ಲ ಮಾಡಿದ್ರ ನೀವು ಸಸಿ ಮಡಿ? ಇನ್ನೂ ಇಲ್ಲ ಸರ್, ನಾಳೆ ನಾಡಾಗ ಆಗ್ತೀವಿ ಸರ್. ಈಗ ಸಸಿ ಮಡಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು? ಚಿಕ್ಕ ಚಿಕ್ಕ ಮಡಿ ಮಾಡಿಬಿಟ್ಟು ತೆಳ್ಳಗೆ ಹಾಕ್ಬಿಟ್ಟು ದನವಿನ ಗೊಬ್ಬರ ತೆಳ್ಳ ತೆಳ್ಳಗೆ ಹಾಕಿ ನೀರು ಹಾಯಿಸೋದು. ನೀರು ಹಾಯಿಸಿದ್ರೆ ಲೈಟ್ ಚೆನ್ನಾಗಿ ಹುಟ್ಟುತ್ತದೆ. ಹುಟ್ಟಿದ ಮೇಲೆ ನಾನು ಅದನ್ನು ಒಂದು ತಿಂಗಳ ಬದನೆ ಸಸಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಸರ್. ಈಗ ಬದನೆ ಸಸಿ ಅಂತಂದ್ರೆ ಯಾವ್ದು ಇದ್ರಲ್ಲಿ ನಾಟಿ ಮಾಡ್ತೀರಾ ನೀವು ಹೆಚ್ಚಾಗಿ? ಅದನ್ನು ನಾಲ್ಕಡಿ ಸಾಲ, ನಾಲ್ಕು ದೊಡ್ಡ ಗಿಡ ಆಗುತ್ತಂತದು, ಒಳ್ಳೆ ಇಳುವರಿ ಬರೋದ್ರಿಂದ ಅದು ನಾಲ್ಕಡಿ ಸಾಲ್ಗೆ ಹೊಡಿಬೇಕು ಅಂತ ಹೇಳಿದ್ರೆ ಅದನ್ನ. ಈಗ ನೀವು ನಾಟಿ ಮಾಡಿದ್ರೆ ಮುಂದೆ ಒಳ್ಳೆ ರೇಟ್ ಸಿಗ್ಬೋದಲ್ವಾ? ಇಲ್ಲ, ಅದು ಒಳ್ಳೆ ಮಾರ್ಕೆಟ್ ಇದೆ ಅಂತ ಹೇಳಿ ಸರ್, ಬಳ್ಳಾರಿ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಇದೆ ಅಂತೆ. ಅದಕ್ಕೆ ಆ ಬದನೆಕಾಯಿ ಭಾಳ ಒಳ್ಳೆ ಬದನೆಕಾಯಿ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ನಾವು ಅದ್ರ ಪ್ರಕಾರ ಅವರು ಹೇಳಿದ ಬೀಜ ಕೊಟ್ಟಿದ್ರೆ ನಾವು ಹಾಕ್ತಿದ್ವಿ ಸರ್. ಈಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಎಲ್ಲ ಬೆಳೆಗಳಿಗೆ ಕೊಡ್ತಿರಲ್ಲ, ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು ಸರ್? ಈಗ ನಮ್ಮದು ಸ್ಕೂಲಿಲ್ಲ, ನಮ್ಮ ಸ್ನೇಹಿತರಿದ್ದಾವೆ, ಅವ್ರ ಹತ್ರ ಒಂದು 5,000 5.5 ಸಾವಿರಕ್ಕೆ ಒಂದೊಂದು ಟ್ರ್ಯಾಕ್ಟರ್ ತಗೊಂಬತ್ತೀವಿ. ಎಲ್ಲ ಹೊಲಕ್ಕೆಲ್ಲ ಬಿತ್ತನೆ ಮಾಡಿ ಆಮೇಲೆ ನಾಟಿಯನ್ನು ಮಾಡ್ತೀವಿ ಸರ್. ಈಗ ಸಾಕಷ್ಟು ಜಮೀನು ಐತಪ್ಪ ನಿಮ್ಮದು, ನಿಮಗೆ ಕೊಟ್ಟಿಗೆ ಗೊಬ್ಬರ ಬೇಕು. ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಇಂಥವೆಲ್ಲ ಯಾಕೆ ಮಾಡಬಾರ್ದು ಸರ್? ಹೈನುಗಾರಿಕೆ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಅದಕ್ಕೆ ನಾವು ಒಂದು ಕುರಿ ಸಾಕಾಣಿಕೆ ಮಾಡೋಣ ಅಂತೇಳಿ ಮಾಡಿದ್ದೀವಿ ಸರ್. ಅದಕ್ಕೆ ಈ ನೆಕ್ಸ್ಟ್ ಈ ಮಳೆ ಮುಂಗಾರಿ ಮಳೆ ಕಮ್ಮಿ ಸಾಕ್ದಂಗೆ ಒಂದು 2 ಎಕರೆ ರೇಷ್ಮೆ ಹಾಕೋಣ ಅಂತ ಮಾಡಿದ್ವಿ. ರೇಷ್ಮೆ ಹಾಕಿ ಆದಿದ್ದಾದ್ಮೇಲೆ ಈ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನಮಗಿದೆ ಸರ್. ಈಗ ರೇಷ್ಮೆ ಹಿಂದೆ ಏನಾದರೂ ಬೆಳೆದಿದ್ರೆ ನೀವು? ಇಲ್ಲ, ನಾವು ನೋಡಿದ್ವಿ. ಈಗ ಮೊನ್ನೆ ಇಲ್ಲಿ ಸೈಂಟಿಸ್ಟ್ ರೇಷ್ಮೆ ಇಲಾಖೆ ತರಬೇತಿ ಇರೋ ಮಲ್ಲೆಣಿಯಲ್ಲಿ ಒಂದು ಕಾರ್ಯಕ್ರಮ, ರೈತರ ಸಂಪರ್ಕದ ಒಂದು ಅವರು ಹಾಕಿದ್ದಾರೆ ರೇಷ್ಮೆನೆ. ಇಲ್ಲಿ ಅವ್ರ ಹೊಲದಲ್ಲಿ ಎಲ್ಲ ಫಂಕ್ಷನ್ ಮಾಡಿದ್ರು, ಮಾಡಿ ಹತ್ತಳಿ ಹತ್ತಿರಿ ದಾವೆ ಮಾಡಿಬಿಟ್ಟು ಹೊಸ ತಳಿಯನ್ನು ಈಗ ಅವರೇ ಚಾಕಿ 2ನೇ ಜ್ವರಕ್ಕೆ ಪಾಸ್ ಆದ್ಮೇಲೆ ಕೊಡ್ತಾರೆ ಸರ್. ಮೊನ್ನೆ 1 ಲಕ್ಷ ರೂಪಾಯಿ ಬೆಳೆ ಬೆಳೆದ, ಹಂಗೆ ಒಳ್ಳೆ ಇಳುವರಿ ಇದೆ ಅಂತ ಹೇಳ್ಬಿಟ್ಟು ರೇಷ್ಮೆ ಹಾಕ್ಬೇಕು ಅಂತ ನಿಮ್ಗೆ ಭಾಳ ಆಸಕ್ತಿದೆ ಸರ್. ನಿಮ್ಮೂರಲ್ಲೇ ಬೆಳೆದ್ರ ರೈತರು? ನಮ್ಮೂರಲ್ಲೇ ಬೆಳೆದ್ರ. ಎಲ್ಲ ಆಫೀಸರ್ಗಳು ಬೆಂಗಳೂರಿಂದ ಬಂದರು, ತುಂಬ ಅವನಿಗೆ ಒಳ್ಳೆ ಮಾರ್ಗದರ್ಶಿ ಇದ್ದಾನೆ ಹುಡುಗ ಅಂತ ಹೇಳ್ಬಿಟ್ಟು ಒಳ್ಳೆ ಒಳ್ಳೆ ಬೆಳೆ ಬೆಳೀತಿದ್ದಾರೆ ಅವರು. ರೇಷ್ಮೆಗೆ ಮೊದಲಂಗೆ ಆಗ್ತಿಲ್ಲ ಸರ್, ಹತ್ತಡಿ ಹತ್ತಡಿ ದಾವೆ ಮಾಡಿಬಿಟ್ಟು ಆ ಥರ ಟೈಪ್ ಎಲ್ಲ ಬಂದವರು ತೋರಿಸಿ ಹೇಳಿ ಕೊಟ್ಟವರು. ಆ ಥರ ಮಾಡೋದ್ರಿಂದ ಒಳ್ಳೆ ಬೆಳೆ ಪ್ರತಿ 40-50 ದಿವಸಕ್ಕೆ 1 ಲಕ್ಷ ರೂಪಾಯಿ 75,000 2 ಬ್ಯಾಚ್ ಮಾಡ್ಕೊಂಡಿದ್ದಾನೆ. ಈಗ ಒಂದು ಬೆಳೆ ಮೊನ್ನೆ 1 ಲಕ್ಷ ತಂದ, ಇನ್ನೆಷ್ಟ ಗಿಡ ದೊಡ್ಡದಾಗಿದ್ದಾವಲ್ಲ, ಈಗ ಈಗೆಲ್ಲ 3 ವರ್ಷ ಆಯ್ತು ಗಿಡ ಬಂದು. ಒಳ್ಳೆ ಉತ್ತಮವಾದ ರೈತರ ಅನುಕೂಲ ಆಗತ್ತಂದ್ರೆ ರೇಷ್ಮೆ ಬೆಳೆ ಸರ್. ಈಗ ರೇಷ್ಮೆ ಇಲಾಖೆಯಿಂದಲೂ ಸಾಕಷ್ಟು ನಿಮಗೆ ಪ್ರೋತ್ಸಾಹ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ, ಡ್ರಿಪ್ ಮಾಡಿ ಸಿಗುತ್ತೆ, ಗಿಡ ಹಾಕೋದಕ್ಕೂ ಎಲ್ಲದಕ್ಕೂ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ ಸಿಗೋದ್ರಿಂದ. ಆಮೇಲೆ ಈ ರೇಷ್ಮೆ ಸಾಕೋದಕ್ಕೆ ಟೆಂಟು ಅದಕ್ಕೂ ದೊಡ್ಡ ಮಾಡಿದ್ರೆ 3 ಲಕ್ಷ 4 ಲಕ್ಷವರೆಗೂ ಅಮೌಂಟ್ ಕೊಡುತ್ತೆ ಸರ್ಕಾರ. ಹಂಗಾಗಿ ಆ ರೇಷ್ಮೆ ಇಲಾಖೆಯಿಂದ ತುಂಬ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸರ್. ಚಾಕಿ ಹುಳನೂ ಕೊಡಿಸ್ತಾರೆ, ಚಾಕಿ ಕೊಡಿಸ್ತಾರೆ, ಎಲ್ಲ ಸ್ಟ್ಯಾಂಡು ಎಲ್ಲ ಕೊಡ್ತಾರೆ. ಹಾಗಾಗಿ ಭಾಳ ಒಳ್ಳೆ ರೈತನಿಗೆ ಅಂದ್ರೆ ಒಳ್ಳೆ ಬೆಳೆ ಅಂದ್ರೆ ರೇಷ್ಮೆ ಬೆಳೆ ಸರ್. ಸಾಕಷ್ಟು ನಿಮಗೆ ಅನುಭವ ಇದೆ ಬೆಳಿಬೇಕು ಅಂತೇಳಿ ಆಸಕ್ತಿ ಇದೆ? ಹೌದು ಸರ್, ನಮ್ಮ ಸ್ನೇಹಿತರು ಎಲ್ಲ ನೋಡಿದ್ವಿ. ಅದೇನು ಇವೇನಿಲ್ಲ, ಕೊನೆ ಕಟ್ ಮಾಡೋದು ಆ ಸೊಪ್ಪಿನ ಮೇಲೆ ಹಾಕಿಡೋದು ಅಷ್ಟೇ ಸರ್. ಏನು ನಿಮ್ಮ ಮೊದಲು ನಂಗೆ ಸಣ್ಣ ಸಣ್ಣ ಒತ್ತಿರಿಸಿ ಹಾಕಂಗಿಲ್ಲ, ಆ ಕಡ್ಡಿ ಮೇಲೆ ಆ ಕಡ್ಡಿ ಮೇಲೆ ಸುಮ್ಮನೆ ಸೊಪ್ಪು ಹಾಕ್ತಿರೋದು ಅಷ್ಟೇ. ಇಬ್ಬಳಿದ್ರೆ ಸರ್ ಒಂದು ಫ್ಯಾಮಿಲಿ ಹೆಂಗ ಬೇಕಾದ್ರೆ ಲಕ್ಸುರಿ ಜೀವನ ಮಾಡಬಹುದು ಸರ್. ಮತ್ತೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಎಲ್ಲಿ ನೋಡಿ ನೀವು ಆಸಕ್ತಿ ಬಂತು? ಅದು ಕುರಿ ಸಾಕಾಣಿಕೆ ನಾವು ಇಲ್ಲಿ ವಾಟ್ಸಪ್ ಅಲ್ಲಿ ನೋಡಿದ್ವಿ ಸರ್. ಅಲ್ಲಿ ನೋಡಿದಾಗ ಅವ್ರು ಕೆಲವರೆಲ್ಲ ಮಾಡ್ತಿದ್ದಾರೆ, ಬರೀ ಗಂಡು ಕುರಿಗಳನ್ನ ತಂದುಬಿಟ್ಟು ಅವನ್ನ ಈ ಬೆಂಗಳೂರು ಸೈಡ್ ತಗೊಂಡು ಹೋಗ್ತಾರೆ. ಒಂದೊಂದು ಕುರಿ ಕನಿಷ್ಠ 40,000-50,000 ಒಂದೊಂದು ಕುರಿ, ಆ ದೊಡ್ಡ ಕುರಿ ಆ ಟೈಪ್ ಮಾಡ್ಬೇಕು ಅಂತ ಭಾಳ ಆಸೆ ಇದೆ. ನಾವು ಅದಕ್ಕೆಲ್ಲ ಈಗ ಅಲ್ಲಿ ಮೇವು ಬೇಕಾಗುತ್ತಲ್ಲ, ಅದಕ್ಕೆ ರೇಷ್ಮೆ ಸೊಪ್ಪು ಆಮೇಲೆ ಸಡೆ ಚಡೆ ಸೊಪ್ಪು ಅಂತ ಸರ್, ಅದನ್ನೆಲ್ಲ ಬೆಳೆಸ್ಕೊಂಡು ಅದನ್ನ ಮಾಡ್ಬೇಕು ಅಂತ ಅಭಿಪ್ರಾಯ ಇದೆ ಸರ್. ಸಾಕಷ್ಟು ಜಮೀನು ಇದೆ, ನೀರಿದೆ, ಏನು ಮಾಡಿದ್ರೆ ನಿಮಗೆ ಒಂಥರ ಪ್ರೋತ್ಸಾಹ ಇದೆ ಅಲ್ವಾ? ಹೌದು ಸರ್, ಹಾಗೆ ಜಮೀನು ಇರೋದ್ರಿಂದ ಆಮೇಲೆ ನೀರು ಸಹ ಇರೋದ್ರಿಂದ ನಾವು ಎಷ್ಟು ಮಾಡ್ತೀವೋ ಅಷ್ಟು ಆದಾಯ ಇದೆ ಸರ್. ಈಗ ರಾಗಿ ಅಂತಂದ್ರೆ ಬೇಸಿಗೆಯಲ್ಲಿ ಹಾಕಿದ್ರೆ ಮತ್ತೆ ಇದ್ರ ಜೊತೆಗೆ? ಇಲ್ಲ ಸರ್, ನೆಕ್ಸ್ಟ್ ಈಗಿನೊಂದು ವಾರದಲ್ಲಿ ರಾಗಿ ಬಿತ್ತನೆ ಮಾಡಿದ್ವಿ ಸರ್. ಬೇಸಿಗೆ ರಾಗಿ? ಬೇಸಿಗೆ ರಾಗಿ ಸರ್, ಬೇಸಿಗೆ ರಾಗಿನ ನಾವು ಮಾಡ್ತಿದ್ವಿ. ಯಾಕೆ ಏನು ಊಟಕ್ಕಾಗಿ ಬೆಳಿತೀರಾ, ಏನು ಯಾವ ಥರ ಬೆಳಿತೀರಾ ರಾಗಿನ? ಊಟಕ್ಕೆ ಸರ್, ನಾವೇನು ಮಾರೋದಲ್ಲ, ನಾವೇನು 1 ಎಕರೆ ಅಷ್ಟು ಹಾಕೊಳ್ತೀವಿ ಅಷ್ಟೇ, ಜಾಸ್ತಿನೂ ಹಾಕಲ್ಲ, ಸಾಕು ಮನೆ ಪೂರ್ತಿ ಹಾಕೊಳ್ತೀವಿ. ಈಗ ರಾಗಿ ಅಂದ್ರೆ ಪ್ರತಿ ವರ್ಷ ಬೆಳಿತೀರಾ ನೀವು? ಪ್ರತಿ ವರ್ಷ ಬೆಳಿದಿದ್ದೀವಿ, ಹೋದ ವರ್ಷ ಬೆಳಿದಿಲ್ಲ, ಈ ವರ್ಷ ಬೆಳಿತೀವಿ ಸರ್. ಈಗ ಈ ವರ್ಷಕ್ಕೆ ರಾಗಿ ಬೇಕು ಅಂದ್ರೆ ಊಟಕ್ಕೆ ಹೋದ ವರ್ಷದ ನೀವು ಉಳಿಸಿಕೊಂಡಿದ್ರೆ? ಹಳೆದಾಗಿದ್ದಾವೆ, ನೆಕ್ಸ್ಟ್ ರಾಗಿನ ಹೊಸ ರಾಗಿನ ಮುಗಿಯೋ ಹೊತ್ತಿಗೆ ಅವು ಬರ್ತಾವೆ ಸರ್. ಈಗ ರಾಗಿ ಅಂದ್ರೆ ಬಿತ್ತಿ ಬೆಳಿತೀರಾ, ಏನು ಸಸಿ ನಾಟಿ ಮಾಡಿ ಬೆಳಿತೀರಾ, ಯಾವ ರೀತಿ? ಯಾವ ಥರ ಅಂದ್ರೆ ಎಲ್ಲ ಈ ಕಡೆ ಬೋದ್ ಹಾಕ್ಬಿಟ್ಟು ತೆಳ್ಳಗೆ ಗೊಬ್ಬರನು ರಾಗಿ ಚೆಲ್ತೀವಿ, ನೀರು ಹಾಯಿಸ್ತೀವಿ, ಆಮೇಲೆ ಅದರಲ್ಲಿ ಕಳೆ ತಕೊಳ್ತೀವಿ. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಚೆಲ್ಲಿಬಿಟ್ಟು ನೀರು ಹಾಯಿಸ್ತೀವಿ ಸರ್. ರಾಗಿ ಬೀಜ ಚೆಲ್ಲೋದ್ರಿಂದ ಹೆಚ್ಚು ಕಳೆಗಳು ಬರ್ತವೆ? ಬರುತ್ತೆ ಸರ್, ಈಗೆಲ್ಲ ಈ ನಮ್ಮ ಭೂಮಿ ಅಂತ ಕಳೆ ಇಲ್ಲ, ಹಂಗಾಗಿ ಚೆನ್ನಾಗಿ ಬರುತ್ತೆ ಸರ್. ಅದರಲ್ಲಿ ಕುಂಟೆ ಅಲಿವೆ ಎಲ್ಲ ಹೊಡಿತೀವಿ, ಆಮೇಲೆ ಕಳೆ ಕೈ ಆಡ್ತೀವಿ. ಹಂಗಾಗಿ ಕಳೆ ದಪ್ಪಗಿದ್ರೆ ತೆಳ್ಳ ಮಾಡ್ಕೊಳ್ತೀವಿ, ತೆಳ್ಳಗಿದ್ರೆ ಅದನ್ನ ಅನುಸರಿಸ್ಕೊಂಡು ಮಾಡ್ಕೊಳ್ತೀವಿ, ಏನು ಸಮಸ್ಯೆ ಆಗಲ್ಲ, ಚೆನ್ನಾಗಿ ಒಳ್ಳೆ ಬರುತ್ತೆ, ಇಳುವರಿ ಬರುತ್ತೆ. ಈಗ ರಾಗಿ ತೆನೆಗಳನ್ನೇ ಕಟಾವು ಮಾಡಿ ತಿಳಿಸೋದು? ರಾಗಿ ಹುಲ್ಲು ಅಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಲ್ವಾ? ಈ ದೊಡ್ಡೂರಾಗಿರೋದ್ರಿಂದ ಇಲ್ಲಿ ಯಾವತ್ತು ಹಸುಗಳಿಗೂ ಬಹಳ ಇರೋದ್ರಿಂದ ರಾಗಿ ಹುಲ್ಲು, ಸೆಪ್ಪೆ, ಯಾವುದು ಕಡಲೆ ಶೇಂಗಾ ಬಳ್ಳಿ ಏನಿದ್ರು ಎಷ್ಟು ಜನಕ್ಕಿದ್ರು ಬೇಕಾ ಸರ್, ಇಲ್ಲಿ ಡಿಮ್ಯಾಂಡ್ ಇದೆ ಮೇವಿಗೆ ಸರ್. ಒಟ್ಟಾರೆ ರಂಗನಾಥ್ ಅವರೇ, ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ ಕೃಷಿ ಬದುಕು ಮಾಡೋಂಥವ್ರು? ನಮ್ಮ ಅಜ್ಜಿ ನಮ್ಮ ತಾಯಿಯವರಲ್ಲೇ ವಯಸ್ಸಾಗಿದೆ, ನಾವು ನಮ್ಮ ಮನೇಲಿ ಇದ್ದೀವಿ, ಬೇಕಾದ್ರೆ ಲೇಬರ್ ಇಟ್ಕೊಳ್ತೀವಿ, ಇಷ್ಟನ್ನು ಮಾಡ್ಕೊಳ್ತೀವಿ. ಈಗ ಮಕ್ಕಳು ಕೃಷಿ ಬದುಕಿ ಬರಲ್ಲ? ಇಲ್ಲ ಸರ್, ಎಜುಕೇಷನ್ ಮಾಡ್ತಿದ್ದಾರೆ. ಅವ್ರು ನಾಲ್ಕು ಜನ ಇದ್ರು, ಒಬ್ಬಳು ಮದುವೆ ಮಾಡಿದ್ವಿ, ಇನ್ನು ಮೂರು ಜನ ಈ ಒಬ್ಬಳು ಸೆಕೆಂಡ್ ಇಯರ್ ಪಿ ಯು ಸಿ, ಫಸ್ಟ್ ಒಬ್ಬಳು ಫಸ್ಟ್ ಇಯರ್ ಪಿ ಯು ಸಿ, ಇನ್ನೊಬ್ಬಳು ನೈನ್ತ್, ಮೂವರು ಇದ್ದಾರೆ ಸರ್ ಮನೇಲಿ. ಈಗ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸಿದ್ರೆ ನೀವು? ಚೆನ್ನಾಗಿ ಓದ್ತಾರೆ ಸರ್. ಅವರೆಲ್ಲ ಕೃಷಿಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಅಂದ್ರೆ, ಈ ರೀತಿ ನೀವು ಇಂಥ ಬೆಳೆ ಬೆಳೆಯಪ್ಪ, ಇಂಥ ರೀತಿ ನೀವು ಕೃಷಿಯಲ್ಲಿ ಈ ಥರ ಅಳವಡಿಸ್ಕೊಳ್ಳಿ ಅಂತ ಏನಾದರೂ ಹೇಳ್ತಾರ? ಇನ್ನು ಅವ್ರಿಗೆ ಅಷ್ಟೊಂದು ಅನುಭವ ಇಲ್ಲ, ಅವ್ರು ಎಜುಕೇಷನ್ ಇರೋದ್ರಿಂದ ಅವರು ವ್ಯವಸಾಯದ ಬಗ್ಗೆ ಅಷ್ಟೊಂದು ಒಲವಿಲ್ಲ ಅವ್ರಿಗೆ. ಒಟ್ಟಾರೆ ರಂಗನಾಥ್ ಅವ್ರ, ಈ ಕೃಷಿ ಬದುಕು ಏನು ಅನ್ಸುತ್ತೆ ನಿಮಗೆ? ಕೃಷಿ ಬದುಕು ನಾವು ಸಣ್ಣ ಮಾಡ್ಕೊಂಬಂದ್ವಿ ಸರ್, ನಮಗೇನು ಅನ್ಸಲ್ಲದು, ಇನ್ನು ವಸ್ತ ಮಾಡೋದಾಗಿದೆ, ನಾವು ಹೆಂಗಪ್ಪ ಇದು ಮಾಡೋದು ಅಂತ ಇತ್ತು. ನಾವು ಬೆಳಗ್ಗೆ ಸಾಗತ್ತ ಕೆಲಸ ಮಾಡ್ತೀವಿ, ನಮಗೇನು ಅದೇನು ಈಗ ಸಾಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ತೀವಿ, ಯಾವ ಇಲ್ಲ ಬಿಸಿಲಿದ್ರೆ ಇಲ್ಲ ಬೆಳಗ್ಗೆ ಕೆಲಸ ಮಾಡ್ತೀವಿ, ಇಲ್ಲ 3 ಗಂಟೆ 4 ಗಂಟೆ ಕೆಲಸ ಮಾಡ್ತೀವಿ, ಹಿಂಗೆ ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ನಿಮ್ಮದು ನೀರಾವರಿ ಆಗಿರೋದ್ರಿಂದ ವರ್ಷದ ಎಲ್ಲ ಕಾಲದಲ್ಲೂ ನಿಮಗೆ ಕೃಷಿ ಕೆಲಸಗಳು ಇದ್ದೇ ಇರ್ತಾವಲ್ವ? ಇರ್ತದೆ ಸರ್, 24 ಅವರ್ಸ್ ಕೆಲಸ ಇದ್ದೇ ಇರ್ತದೆ ಸರ್ ನಮಗೆ. ಯಾವ 24 ಅವರ್ಸ್ ಯಾವ ಕೆಲಸ ಆದ್ರೂ ಇದ್ದೇ ಇರುತ್ತೆ ಸರ್ ರೈತ ಅಂದಮೇಲೆ. ಒಳ್ಳೆಯದು ರಂಗನಾಥ್ ಅವರ, ಇಲ್ಲ ತನಕ ನಿಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನು ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕರಾದ ಡಿ ರಂಗನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯು ಎಂ ಮರಳಸಿದ್ದೇಶ್. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಷೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಇದೇ ಭೇಟಿ ನೀಡಿ. ಇದೀಗ ಕೆ ಯುವರಾಜ್ ಹಾಡಿರುವ ಒಂದು ಜನಪದ ಗೀತೆ. ಬಿದಿರಮ್ಮ ತಾಯಿ ಕೇಳಿ, ನೀನಾರುಗಲ್ಲದವಳೇ ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ಅದರುತ್ತ ಬೆಳೆದಿದ್ದೆ. ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ, ಓಡುವ ಕುದುರೆಯಾದೆ. ಮತ್ತೊಂದು ಜನಪದ ಗೀತೆ. ನಡೋರುಂಟೆ ಅತ್ತೆಲ್ಲರ ಮನೆಗೆ ಗೌರಿಯ, ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಪ್ಪ ಇನ್ನಾರು ಕಲಿತ ಮಾದರಿಗೆ ಗೌರಿಗೆ ಮತ್ತೆ ಗೋದರಿಗೆ ಗೌರಿಗೆ ನಾನೇಯ ಗೌರಿ ನಮ್ಮಿಗೆ ಕೊಡಬೇಕು ಆಲದ ಮರವ ತಿಳಿ ನಡುವೋರುಂಟೆ ಮಾವೆಲ್ಲದ ಮನೆಗೆ ಗೌರಿಯ ಮಾವೆಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಆಯಾ ಇನ್ನಾರು ಕಲಿತೋರು ಮಾವನು ನಾನೆಯ ಭವನು ನಾನೆಯ ಮತ್ತೆ ಸೋದರಿಗೆ ಗೌರಿಗೆ ಜಂಗಮಗೆ ಜಾಗೇ ತಿರಿ ಗೌರಿ ಮನದಾದ ಭೂಮಿ ಇಂಬಕೆ ಆಕಾಶ ಬಿಂಬಕೆ ಹಜಾರು ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರು ತಿರಿ ಗೌರಿ ಮದುವೆಯ ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿಗಳು. ಸಜ್ಜೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಾಲ್ಗೆ 2,005 ರೂಪಾಯಿಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ 4,692 ರಿಂದ 4,721 ರೂಪಾಯಿಗಳು. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 4,825 ರೂಪಾಯಿಗಳು. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 6,811 ರೂಪಾಯಿಗಳು. ನೆಲಗಡಲೆ ನಾಟಿ 4,499 ರಿಂದ 7,089 ರೂಪಾಯಿಗಳು. ಹೈಬ್ರಿಡ್ ಜೋಳ ಕನಿಷ್ಠ ಮತ್ತು ಗರಿಷ್ಠ 1,851. ನವಣೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1,869 ರೂಪಾಯಿಗಳು. ರಾಗಿ ಹೈಬ್ರಿಡ್ 1,576 ರಿಂದ 2,151. ಸೂರ್ಯಕಾಂತಿ ಹೈಬ್ರಿಡ್ 5,709 ರಿಂದ 8,822 ರೂಪಾಯಿಗಳು. ತೊಗರಿ 3,311 ರಿಂದ 4,461 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಅಲಸಂದೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 6,030 ರಿಂದ ಗರಿಷ್ಠ 6,805 ರೂಪಾಯಿಗಳು. ಅವರೆ 3,800 ರಿಂದ 4,450. ಕಡಲೆಕಾಳು 4,000 ರಿಂದ 4,901 ರೂಪಾಯಿಗಳು. ನೆಲಗಡಲೆ ನಾಟಿ 4,135 ರಿಂದ 7,389 ರೂಪಾಯಿಗಳು. ಹುರುಳಿಕಾಳು 3,496 ರಿಂದ 3,526. ಮೆಕ್ಕೆಜೋಳ ಸ್ಥಳೀಯ 1,786 ರಿಂದ 2,372 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 7,309 ರಿಂದ 8,310 ರೂಪಾಯಿಗಳು. ತೊಗರಿ 3,591 ರಿಂದ 5,169 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 5,181 ರಿಂದ ಗರಿಷ್ಠ 7,629 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ 1,805 ರಿಂದ 2,459 ರೂಪಾಯಿಗಳು. ಸೂರ್ಯಕಾಂತಿ 8,429 ರಿಂದ 8,429 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 8,429 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸೇಬು 6,000 ರಿಂದ 7,000 ರೂಪಾಯಿಗಳು. ಬೂದುಗುಂಬಳಕಾಯಿ 1,000 ರಿಂದ 1,400. ಏಲಕ್ಕಿ ಬಾಳೆ 2,500 ರಿಂದ 3,300 ರೂಪಾಯಿಗಳು. ಪಚ್ಚಬಾಳೆ 800 ರಿಂದ 1,500.